ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ. ಶ್ರೋತೃಗಳಿಗೆ ನಮಸ್ಕಾರ ಮತ್ತು ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಇವತ್ತಿನ ವಿಷಯ ಮರಣಾನಂತರ ಅಂಗಾಂಗ ದಾನ. ಈ ವಿಷಯವಾಗಿ ತಮ್ಮ ಜೊತೆ ಚರ್ಚಿಸಲಿದ್ದಾರೆ ಡಾಕ್ಟರ್ ನಾಗರಾಜ್ ನಾಯಕ್ ಅವರು. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಏನು ಕೇಳಿದ್ರೆ, ಈಗ ಡಾಕ್ಟರ್ ನಾಗರಾಜ್ ನಾಯಕ್ ಅವರ ಪರಿಚಯ. ಮೂಲತಃ ಕಾರವಾರದವರು, ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು ಕಾರವಾರದಲ್ಲೇ ಪಡೆದಿದ್ದಾರೆ. ತಮ್ಮ MBBS ಪದವಿಯನ್ನು 2003 ಬಿ ಎಂ ಪಾಟೀಲ್ ವೈದ್ಯಕೀಯ ಕಾಲೇಜು BLDE ವಿಶ್ವವಿದ್ಯಾಲಯದಿಂದ ಪಡೆದರು. ತದನಂತರ ತಮ್ಮ MD ಜನರಲ್ ಮೆಡಿಸಿನ್ ಸ್ನಾತಕೋತ್ತರ ಪದವಿಯನ್ನು 2009 ದೇವರಾಜ ಅರಸ್ ವೈದ್ಯಕೀಯ ಕಾಲೇಜು ಕೋಲಾರದಿಂದ ಪಡೆದು, DNB ಪದವಿಯನ್ನು 2018 ಮಣಿಪಾಲ ಆಸ್ಪತ್ರೆ ಬೆಂಗಳೂರಿನಿಂದ ಪಡೆದರು. ಅದೇ ವರ್ಷ ಅಂದರೆ 2018 SDM ವೈದ್ಯಕೀಯ ಕಾಲೇಜಿನ ಮೂತ್ರಪಿಂಡ ವಿಭಾಗವನ್ನು ಸೇರಿದ ಡಾಕ್ಟರ್ ನಾಗರಾಜ್ ಅವರು ಪ್ರಸ್ತುತ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗರಾಜ್ ಅವರು ಅಂಗಾಂಗ ದಾನದ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಕಟಣೆ. ಕಳೆದ ನವೆಂಬರ್ ಕೊನೆಯಲ್ಲಿ ಕೋವಿಡ್ ಸಂಬಂಧ ಕೆಲವು ದಿನ ಬಂದ್ ಮಾಡಲ್ಪಟ್ಟ SDM ಆಸ್ಪತ್ರೆಯ ಆರೋಗ್ಯ ಸೇವೆಯು ಇದೇ ಡಿಸೆಂಬರ್ ತಿಂಗಳ 3 ಹೊರ ರೋಗಿಗಳ ಮತ್ತು ಒಳ ರೋಗಿಗಳ ಎಲ್ಲ ಆರೋಗ್ಯ ಸೇವೆಯನ್ನು ಸಾರ್ವಜನಿಕರಿಗೆ ತೆರೆದಿದೆ. SDM ಕ್ಯಾಂಪಸ್ ಇವಾಗ ಸಂಪೂರ್ಣ ಕೋವಿಡ್ ಮುಕ್ತವಾಗಿದ್ದು, ಜನರು ಯಾವುದೇ ರೀತಿಯ ಆತಂಕ ಪಡದೆ SDM ಆಸ್ಪತ್ರೆಯ ಉತ್ಕೃಷ್ಟ ಮಟ್ಟದ ಆರೋಗ್ಯ ಸೇವೆಯ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರಲಾಗಿದೆ. ಇನ್ನು ಡಾಕ್ಟರ್, ಈ ಅಂಗಾಂಗ ದಾನದ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಪೂರ್ವಭಾವಿ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಸಂಚಾರಿ ವಿಜಯ್, ರಾಷ್ಟ್ರ ಪ್ರಶಸ್ತಿ ಪಡೆದ ನಟ, ಒಂದು ದುರ್ಘಟನೆಯಲ್ಲಿ ಬ್ರೇನ್ಡೆಡ್ ಆದರು. ತಮ್ಮ ಅಂಗಾಂಗಗಳನ್ನು ದಾನ ಮಾಡಿ ತಮ್ಮ ಸಾವಿನಲ್ಲಿಯೂ ಕೂಡ ಮಾದರಿಯಾದರು. ಅದೇ ರೀತಿ ನಮ್ಮ ನಿಮ್ಮ ನೆಚ್ಚಿನ ನಟ ಅಪ್ಪು, ಅಂದರೆ ಪುನೀತ್ ರಾಜ್ಕುಮಾರ್, ತಾವು ಜೀವಂತವಾಗಿರುವಾಗಲೇ ಎಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಜನರ ಮೆಚ್ಚುಗೆ ಪಡೆದವರು. ತಮ್ಮ ಸಾವಿನಲ್ಲಿಯೂ ಕೂಡ ತಮ್ಮ ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಕೊಟ್ಟು ಮಹಾಪುರುಷರೆನಿಸಿಕೊಂಡರು. ಪುರಾಣ ಕಾಲದಿಂದ ಈಗಿನ ಆಧುನಿಕ ವಿಜ್ಞಾನದ ಕಾಲದವರೆಗೂ ಅಂಗಾಂಗ ಕಸಿಯ ವಿಷಯದ ಬಗ್ಗೆ ಹಲವಾರು ಕಡೆ ಉಲ್ಲೇಖವಿದೆ ಮತ್ತು ಇದು ಚರ್ಚೆಯ ವಿಷಯ ಕೂಡ ಆಗಿದೆ. ಭಗವಾನ್ ಗಣೇಶನಿಗೆ ಗಜಮುಖನೆಂದು ಕರೆಯಲು ಆನೆಯ ಮುಖವನ್ನು ಭಗವಾನ್ ಈಶ್ವರನು ಅಂಗಾಂಗ ಕಸಿಯ ಮೂಲಕವೇ ಜೋಡಿಸಿರಬೇಕು. ಇತ್ತೀಚೆಗೆ ಮೂತ್ರಕೋಶ, ಲಿವರ್ ಮತ್ತು ಹೃದಯ ಸಂಬಂಧ ರೋಗಿಗಳಿಗೆ ಗುಣಪಡಿಸಲಾಗದ ಸಂದರ್ಭದಲ್ಲಿ ಅಂಗಾಂಗ ಕಸಿಯೊಂದೇ ಶಾಶ್ವತ ಪರಿಹಾರವಾಗಿದೆ. ಕಿಡ್ನಿ ರೋಗಿಗಳಿಗೆ ಡಯಾಲಿಸಿಸ್ ತಾತ್ಕಾಲಿಕ ಪರಿಹಾರವಾಗಬಹುದು, ಆದರೆ ಲಿವರ್, ಹೃದಯ ರೋಗಿಗಳಿಗೆ ಗುಣಪಡಿಸಲಾಗದ ಸಂದರ್ಭಗಳಲ್ಲಿ ಅಂಗಾಂಗ ಕಸಿಯೊಂದೇ ಶಾಶ್ವತ ಪರಿಹಾರವಾಗಬಹುದು. ಜಾಗತಿಕವಾಗಿ ಹೇಳುವುದಾದರೆ ಸುಮಾರು 80 ಜನರಿಗೆ ಅಂಗಾಂಗ ಕಸಿಯ ಅವಶ್ಯಕತೆ ಇದೆ. ದಿನಾಲೂ 18 ರೋಗಿಗಳು ಅಂಗಾಂಗ ಕಸಿಯ ಅವಶ್ಯಕತೆ ಇರುವವರು ಸಾಯುತ್ತಿದ್ದಾರೆ. ಭಾರತದಲ್ಲಿಯೇ ಸುಮಾರು 2,20,000 ಜನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗಾಗಿ ಕಾಯುತ್ತಿದ್ದಾರೆ. ಇಂತಹ ರೋಗಿಗಳ ಅವಶ್ಯಕತೆಯನ್ನು ನಾವು ಪೂರೈಸಬಹುದಾ? ಇದಕ್ಕೆ ನಮ್ಮ ಹತ್ತಿರ ಉತ್ತರವಿದೆಯೇ? ಹೌದು, ಖಂಡಿತ ಉತ್ತರವಿದೆ. ಭಾರತದ ಕಾನೂನಿನ ಪ್ರಕಾರ ಅಂಗಾಂಗ ಕಸಿಗೆ ಹತ್ತಿರದ ಸಂಬಂಧಿಗಳು, ಅಂದರೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜ ಅಜ್ಜಿಯರು ಅಥವಾ ಮಕ್ಕಳು ದಾನಿಗಳಾಗಬಹುದು. ಒಂದು ವೇಳೆ ಈ ರೀತಿಯ ದಾನಿಗಳು ಸಿಗದಿದ್ದರೆ ಅಪಘಾತ ಅಥವಾ ಸ್ಟ್ರೋಕ್ನಿಂದ ಮೆದುಳು ನಿಷ್ಕ್ರಿಯವಾಗಿ ಸಾವು ಹೊಂದುವವರು ಅಂದರೆ ಬ್ರೇನ್ಡೆಡ್ ವ್ಯಕ್ತಿಯ ಮೊರೆ ಹೋಗಬಹುದು. ಮನುಷ್ಯನು ಸಾಮಾನ್ಯವಾಗಿ ಸಹಜವಾಗಿ ಸಾವಿನ ನಂತರ ಅವನ ಕಣ್ಣುಗಳನ್ನು ಮತ್ತು ದೇಹವನ್ನು ದಾನ ಮಾಡಬಹುದು. ದೇಹವು ಮೆಡಿಕಲ್ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಯಲು ಅಥವಾ ಬೇರೆ ಬೇರೆ ಸಂಶೋಧನೆಗಳಿಗೆ ಉಪಯೋಗವಾಗಬಹುದು. ಮಾನವನ ಮೆದುಳು ನಿಷ್ಕ್ರಿಯಗೊಂಡಾಗ ಅಂದರೆ ಬ್ರೇನ್ಡೆಡ್ ಆದಾಗ ಅಂಥ ವ್ಯಕ್ತಿಗೆ ಲೈಫ್ ಸಪೋರ್ಟ್ ಸಿಸ್ಟಮ್ ಜೋಡಿಸಿದಾಗ ಉಳಿದ ಅಂಗಾಂಗಗಳು ಕಾರ್ಯನಿರ್ವಹಿಸುತ್ತವೆ. ಇಂತಹ ಪ್ರಸಂಗಗಳಲ್ಲಿ ಬ್ರೇನ್ಡೆಡ್ ವ್ಯಕ್ತಿಯ ಕುಟುಂಬದವರು ಒಪ್ಪಿಗೆ ಕೊಟ್ಟರೆ ಈ ಅಂಗಾಂಗಗಳನ್ನು ಅವಶ್ಯಕತೆ ಇರುವ ರೋಗಿಗಳಿಗೆ ಕಸಿ ಮಾಡಬಹುದು. ಲೈಫ್ ಸಪೋರ್ಟ್ ಸಿಸ್ಟಮ್ ಅನ್ನು ತೆಗೆದಾಗ ಎಲ್ಲ ಅಂಗಾಂಗಗಳು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತವೆ. ಮಾನವನ ಅಂಗಾಂಗ ದಾನ ಕಾಯ್ದೆ 1994 ಪ್ರಕಾರ ಈ ರೀತಿ ಬ್ರೇನ್ಡೆಡ್ ವ್ಯಕ್ತಿಯನ್ನು ಮೃತನೆಂದೇ ಘೋಷಿಸಲಾಗುವುದು. ಮತ್ತೆ ಈ ವ್ಯಕ್ತಿ ಜೀವಂತವಾಗುವುದಿಲ್ಲ. ಇಂತಹ ಸನ್ನಿವೇಶದಲ್ಲಿ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಹಾಗೂ ಸಲಹೆಗಾರರು ಅವರ ಸಂಬಂಧಿಗಳಿಗೆ ಅಂಗಾಂಗ ದಾನಗಳ ಬಗ್ಗೆ ತಿಳಿ ಹೇಳಿ ಅಂತಹ ವ್ಯಕ್ತಿಗಳ ಅಂಗಾಂಗ ಪಡೆಯಬಹುದು. ಒಬ್ಬ ಬ್ರೇನ್ಡೆಡ್ ವ್ಯಕ್ತಿಯು ಸುಮಾರು 8 ಜನರಿಗೆ ಅಂಗಾಂಗ ದಾನ ಮಾಡಿ ಅವರ ಜೀವ ಉಳಿಸಬಹುದು. 8 ಜನರ ಜೀವ ಉಳಿಸಬಹುದು. ಒಂದು ಹೃದಯ, 2 ಪುಪ್ಪುಸ ಅಂದರೆ ಲಂಗ್ಸ್, 1 ಲಿವರ್, 2 ಕಿಡ್ನಿಗಳು ಹಾಗೂ 1 ಪ್ಯಾನ್ಕ್ರಿಯಸ್, ಹೀಗೆ 8 ರೋಗಿಗಳಿಗೆ ಉಪಯೋಗಿಸಬಹುದು. ಅದೇ ರೀತಿ 2 ಕಣ್ಣುಗಳನ್ನು ಇಬ್ಬರಿಗೆ ದಾನ ಮಾಡಿ ದೃಷ್ಟಿ ಕೊಡಬಹುದು. ಈ ರೀತಿ ದಾನ ಮಾಡುವ ಅಂಗಾಂಗಗಳನ್ನು ಒಂದು ಆಸ್ಪತ್ರೆಯಿಂದ ಅದೇ ಶಹರದಲ್ಲಿರುವ ಇನ್ನೊಂದು ಆಸ್ಪತ್ರೆಗೆ ಅಥವಾ ಬೇರೆ ಊರಿಗೆ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಗ್ರೀನ್ ಕಾರಿಡೋರ್ ಮೂಲಕ ರವಾನಿಸಬಹುದು. ನೇರ ಹಾಗೂ ವೇಗವಾಗಿ ಅಂಗಾಂಗ ಒಯ್ಯಲು ಪೊಲೀಸರು ನೆರವಾಗುತ್ತಾರೆ. ಹೃದಯ ಕಸಿಯನ್ನು 4 ಗಂಟೆಯೊಳಗೆ, ಲಂಗ್ಸ್ ಕಸಿಯನ್ನು 4-6 ಗಂಟೆಯೊಳಗೆ, ಯಕೃತ ಅಂದರೆ ಲಿವರ್ 6-10 ಗಂಟೆಯೊಳಗೆ, ಪ್ಯಾನ್ಕ್ರಿಯಾಸ್ 12-18 ಗಂಟೆಯೊಳಗೆ ಹಾಗೂ ಕಿಡ್ನಿಯನ್ನು 24 ಗಂಟೆಯೊಳಗೆ ಕಸಿ ಮಾಡಬಹುದು. ಕಿಡ್ನಿ ಕಸಿಯ ಸೌಲಭ್ಯವು ನಮ್ಮ SDM ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಈ ಅಂಗಾಂಗಗಳನ್ನು ಆಸ್ಪತ್ರೆಯಲ್ಲಿಯೇ ಮೊದಲೇ ನೋಂದಾಯಿಸಿದ ರೋಗಿಗಳಿಗೆ ನೀಡಲಾಗುತ್ತದೆ. ಅಂಗಾಂಗ ದಾನದ ಬಗ್ಗೆ ಹಲವಾರು ಸಂಘ ಸಂಸ್ಥೆಗಳು ಜಾಗೃತಿ ಅಂದರೆ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿವೆ. ಈ ಸಂಘ ಸಂಸ್ಥೆಗಳಲ್ಲಿ ಚೆನ್ನೈನಲ್ಲಿರುವ ಮೋಹನ್ ಫೌಂಡೇಶನ್ ಪ್ರಮುಖವಾದದ್ದು. ಅಂಗಾಂಗ ಕಸಿಯ ಬಗ್ಗೆ ಸಾಮಾಜಿಕವಾಗಿ ಕೆಲವರಲ್ಲಿ ಅಪನಂಬಿಕೆ ಇದೆ. ನಾನು ನನ್ನ ಅಂಗಾಂಗಗಳನ್ನು ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಅಂಗಾಂಗಗಳಿಲ್ಲದೆ ಹುಟ್ಟಬಹುದು ಎಂಬ ಅನಿಸಿಕೆ ಕೆಲವರಲ್ಲಿ ಇರಬಹುದು. ಎಲ್ಲ ಪ್ರಮುಖ ಧರ್ಮಗಳು ಹಾಗೂ ಧರ್ಮಗುರುಗಳು ಅಂಗಾಂಗ ದಾನವನ್ನು ಬೆಂಬಲಿಸಿದ್ದಾರೆ. ನಮ್ಮ ದೇಶದಲ್ಲಿ ಅಂಗಾಂಗ ದಾನಿಗಳು ಮತ್ತು ಅಂಗಾಂಗ ಸ್ವೀಕರಿಸುವ ವ್ಯಕ್ತಿಗಳ ಗುರುತನ್ನು ಗೌಪ್ಯವಾಗಿಡಲಾಗುತ್ತದೆ. ಅಂಗಾಂಗಗಳ ವ್ಯಾಪಾರ ಅಥವಾ ಟ್ರೇಡಿಂಗ್ ಆಗುತ್ತದೆ ಎಂದು ಕೆಲವರಲ್ಲಿ ಅಭಿಪ್ರಾಯವಿದೆ. ಈ ವಿಷಯ ಸತ್ಯಕ್ಕೆ ದೂರವಾಗಿದೆ. ಸರ್ಕಾರವು ಜೀವಸಾರ್ಥಕತೆ ಎಂದು ಸಂಸ್ಥೆಯನ್ನು ಹುಟ್ಟುಹಾಕಿದೆ. ಈ ಸಂಸ್ಥೆಯಲ್ಲಿ ರೋಗಿಗಳು ಹೆಸರು ನೋಂದಾಯಿಸಿಕೊಳ್ಳುವುದರಿಂದ ಅಂಗಾಂಗಗಳ ಹಂಚಿಕೆಯನ್ನು ನೋಂದಾಯಿಸಿದ ದಿನ ಅಂದರೆ ಸೀನಿಯಾರಿಟಿ ಜ್ಯೇಷ್ಠತೆಯ ಪ್ರಕಾರ ಹಂಚಿಕೆ ಮಾಡಲಾಗುತ್ತದೆ. ಈ ಮೂಲಕ ಎಷ್ಟೇ ಶ್ರೀಮಂತನಾಗಿರಲಿ ಅಥವಾ ಬಡವನಿರಲಿ ಅಂಗಾಂಗಗಳ ಹಂಚಿಕೆಯಲ್ಲಿ ಯಾವುದೇ ಭೇದ ಭಾವವಿರುವುದಿಲ್ಲ. ಮರಣಾನಂತರ ನಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಜೀವಿತಾವಧಿಯಲ್ಲೇ ನೋಂದಾಯಿಸಬಹುದು. ಇದನ್ನು ನಮ್ಮ SDM ಆಸ್ಪತ್ರೆಯ ಮೂಲಕ ಜೀವಸಾರ್ಥಕತೆ ಹಾಗೂ ಮೋಹನ್ ಫೌಂಡೇಶನ್ ಸಂಸ್ಥೆಯಲ್ಲಿ ನೋಂದಾಯಿಸಬಹುದು. ನೋಂದಾಯಿಸಿದವರಿಗೆಲ್ಲರಿಗೂ ಅಂಗಾಂಗ ದಾನದ ಕಾರ್ಡ್ಗಳನ್ನು ನೀಡಲಾಗುವುದು. ಅಂಗಾಂಗ ದಾನ ಮಾಡಲು ಇಚ್ಛೆ ಇರುವವರಿಗೆ ಇಂಥ ಅವಕಾಶ ಸಿಗುವುದಿಲ್ಲ. ಕಾರಣವೇನೆಂದರೆ 99% ಜನರಲ್ಲಿ ಸಹಜ ಸಾವು ಸಂಭವಿಸುತ್ತದೆ. ಇವರಿಂದ ಕೇವಲ ಕಣ್ಣಿನ ದಾನ ಮಾತ್ರ ಸಾಧ್ಯ. 1% ಜನರಲ್ಲಿ ಬ್ರೇನ್ಡೆಡ್ ಆಗುತ್ತದೆ. ಇವರು ಮಾತ್ರ ಅಂಗಾಂಗ ದಾನಿಗಳು ಆಗಲು ಸಾಧ್ಯ. ಇವರು ಅದೃಷ್ಟವಂತರು. ಮರಣಾನಂತರ ಅಂಗಾಂಗಗಳನ್ನು ಮಣ್ಣು ಮಾಡದಿರಿ. ನಿಮ್ಮ ಅಂಗಾಂಗಗಳನ್ನು ಇತರರ ಜೀವ ಉಳಿಸಲು ಉಪಯೋಗಿಸಿ. ನಿಮ್ಮ ಜೀವನವನ್ನು ಕೂಡ ಮರಣಾನಂತರ ಆದ ಮೇಲೆ ಪುನೀತ್ ರಾಜ್ಕುಮಾರ್ ಹಾಗೂ ಸಂಚಾರಿ ವಿಜಯ್ ಅವರಂತೆ ಸಫಲಗೊಳಿಸಿ. ತುಂಬ ಧನ್ಯವಾದಗಳು ಡಾಕ್ಟರ್. ಸಾಕಷ್ಟು ವಿಷಯವನ್ನು ಮನಮುಟ್ಟುವಂತೆ ತಿಳಿಸ್ಕೊಟ್ರಿ. ಈಗಾಗಲೇ ಸಾಕಷ್ಟು ಕೆಳಗರು ಕರೆಗಳನ್ನು ಮಾಡ್ತಾ ಇದ್ದಾರೆ, ತಗೊಂಡ್ಬಿಡೋಣ. ಎಸ್, ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಸರ್, ಅರುಣ್ ಸರ್ಗು ನಾಗರಾಜ್ ಸರ್ಗು ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ನಾನು ಸಾಜನ್ ಪಟೇಲ್ ಅಂತ. ಕೇಳಿ ಪಟೇಲ್ ರೇ, ಪ್ರಶ್ನೆ ಏನು? ನಾವು ಇಗೇರಿ ಗ್ರಾಮ, ಜೇವರ್ಗಿ ತಾಲೂಕು, ಕಲಬುರಗಿ ಜಿಲ್ಲೆಯಿಂದ. ಹಾ, ಸಂತೋಷ, ಕೇಳಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈಗ 8 ಜನಕ್ಕೆ ಒಬ್ಬ ವ್ಯಕ್ತಿ ಜೀವ ಉಳಿಸ್ಬೋದಂತ ಹೇಳಿದ್ರಿ. ಹೌದು. ಈಗ ಕೈಲ ಇದ್ದವರು ಕೂಡ ಅಂಗಾಂಗ ದಾನ ಮಾಡ್ಬೋದು ಅಂತ, ಬಿಪಿ, ಶುಗರ್, ಟಿಬಿ ಅಂತ ಇರ್ತಾರಲ್ಲ, ಅವ್ರು ಏನ್ ಮಾಡ್ಬೋದು ಅಂತ ನನ್ನ ಪ್ರಶ್ನೆ. ಮೊದಲಿಗೆ ನಿಮ್ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಾ. ಈಗ ಕೆಲವೊಮ್ಮೆ ಏನಿರ್ತದೆ, ಈ ದಾನ ಮಾಡಬೇಕಾದ್ರೆ ಒಂದು ವೈದ್ಯರ ತಂಡವಿರ್ತದೆ. ಸೊ ಆ ವೈದ್ಯರ ತಂಡವು, ಅವರು ಒಂದು ಕಮಿಟಿ, ಎಕ್ಸ್ಪರ್ಟ್ ಕಮಿಟಿ ಇರ್ತದೆ. ಸೊ ಅವರು ಡಿಸಿಷನ್ ತಗೊಳ್ತಾರೆ ಯಾವ್ಯಾವ ಅಂಗಗಳನ್ನು ನಾವು ತಗೊಂಡು ದಾನ ಮಾಡಬಹುದು ಅಂತ ಹೇಳಿಬಿಟ್ಟು. ಈಗ ಬಿ ಪಿ, ಶುಗರ್ ಇದ್ದವರು ದಾನ ಮಾಡಬಹುದು. ಅವರು ಯಾವ ಆರ್ಗನ್ ಚೆನ್ನಾಗಿದೆ ಅದನ್ನು ನಾವು ಎಕ್ಸ್ಪರ್ಟ್ ಕಮಿಟಿಗೆ ನಾವು ಹೇಳಿ ಅವರ ಸಲಹೆ ಪ್ರಕಾರ ನಾವು ಅದನ್ನು ದಾನ ಮಾಡಬಹುದು. ಹೌದು. ಸೊ ಏನೇ ಇರಲಿ, ಯಾವುದೇ ಕಾಯಿಲೆ ಇರಲಿ, ಎಷ್ಟೇ ವರ್ಷ ವಯಸ್ಸಿರಲಿ, ಚಿಕ್ಕವನಿರಲಿ, ದೊಡ್ಡವರಿರಲಿ, ಯಾರೇ ಆಗಿರಲಿ, ಅವರು ದಾನ ಮಾಡಲಿಕ್ಕೆ ಮುಂದೆ ಬರಬೇಕು. ಯಾಕಂದರೆ ಅದು ಆರ್ಗನ್ಸ್ ಪ್ರಕಾರ ನಾವು ತಗೋಬಹುದು. ಹೌದು ಸರ್. ಎಷ್ಟು ಸಣ್ಣ ಪಾಪುವಿಂದ ಹಿಡ್ಕೊಂಡು ಎಷ್ಟೇ ವರ್ಷ ವಯಸ್ಸಾದರೂ, 60 70 ಮೇಲೆ ಯಾರಾದರೂ ದಾನ ಮಾಡಬಹುದು. ಬಟ್ ಅದೇ ಅಂದರೆ ಯಾವ ಆರ್ಗನ್ಸ್ ಯಾವ ಕಂಡೀಷನ್ ಅಲ್ಲಿದೆ ಅದ್ರ ಪ್ರಕಾರ, ಆ ಎಕ್ಸ್ಪರ್ಟ್ ಕಮಿಟಿ ಪ್ರಕಾರ ನಾವು ಅದನ್ನು ತಗೋಬಹುದು. ನಿಮಗೂ ಸರ್ ತುಂಬಾ ಶುಭಾಶಯಗಳು. ನಿಮಗೂ ಸಹ ಸಂತೋಷ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ನಮಸ್ಕಾರ ಸರ್. ಹಾ, ನಮಸ್ಕಾರ, ಯಾರು ಮಾತಾಡೋದು? ಸರ್, ನಾನು ಬಾಗಲಕೋಟೆ ನವನಾಡಿನಿಂದ ಮಹೇಶ್ ಮಿರೇಶ್ವರ ಅಂತಂದು. ಮಹೇಶ್, ಕೇಳಿ, ನಿಮ್ಮ ಪ್ರಶ್ನೆ ಏನು? ಸರ್, ಟಾಪಿಕ್ ಯಾವುದು ಸರ್ ಇವತ್ತು? ಟಾಪಿಕ್ಕು ಮರಣಾನಂತರ ಅಂಗಾಂಗ ದಾನ, ಆರ್ಗನ್ ಡೊನೇಷನ್ ಬಗ್ಗೆ ಇದೆ. ಮಹೇಶ್ ಕೇಳಿ, ಏನಾದರೂ ಪ್ರಶ್ನೆ ಇದೆಯಾ? ಸರ್, ನಾವು ಅಂಗಾಂಗಗಳನ್ನು ದಾನ ಮಾಡ್ಬೋದಾ? ಹೌದು. ಅದೇ ಮಹೇಶ್, ನೀವು ನಾನು ಮಾತಾಡಿದ್ದು ಕೇಳಿರಬಹುದು. ಅದೇ ನೀವು ಜೀವಂತವಾಗಿರುವಾಗಲೇ ಲೈವ್ ಡೋನರ್ ಅಂತ ಹೇಳ್ತೇವೆ, ಅದನ್ನು ಕಿಡ್ನಿ ದಾನ ಮಾಡಬಹುದು. ಈಗ ನಾವು ಈ ಟಾಪಿಕ್ ಏನು ಮಾತಾಡ್ತಾ ಇದ್ದೇವೆ, ಮರಣಾನಂತರ ಅಂಗಾಂಗ ದಾನ. ನೀವು ಏನು ಮಾಡಬಹುದು ಅಂದರೆ, ನಾನು ನನ್ನ ಬ್ರೇನ್ಡೆಡ್ ಆದಾಗ ಅಥವಾ ನನ್ನ ಮೆದುಳು ಸಾವಾದಾಗ ನಾನು ಈ ಅಂಗಾಂಗ ದಾನಲು ಇಚ್ಛಿಸುತ್ತೇನೆ ಅಂತ ಹೇಳಿಬಿಟ್ಟು ನೀವು ಪ್ರತಿಜ್ಞೆ ಮಾಡಬಹುದು. ನೀವು ನಮ್ಮ ಎಸ್ ಡಿ ಎಂ ಆಸ್ಪತ್ರೆಗೆ ಬಂದು, ನಮ್ಮ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಇರ್ತಾರೆ, ಸಲಹೆಗಾರರು ಇರ್ತಾರೆ, ಅವ್ರಿಗೆ ಭೇಟಿಯಾಗಿ, ಅಥವಾ ನಿಮ್ಮ ಮೋಹನ್ ಫೌಂಡೇಶನ್ ಅಥವಾ ಜೀವಸಾರ್ಥಕತೆ ವೆಬ್ಸೈಟ್ ಇದೆ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಜೀವಸಾರ್ಥಕತೆ ಅಂತ ಅವರ ಆರ್ಗನೈಸೇಷನ್ ಇದೆ, ನೀವು ಅಲ್ಲಿ ಹೋಗಿ ನೀವು ಆನ್ಲೈನು ಪ್ಲೆಜ್ ಮಾಡ್ಬೋದು. ಅಲ್ಲಿ ನನ್ನ ಬಾಗಲಕೋಟೆ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಮಹೇಶ್ ಅವರೇ, ನೀವು ನಾನು ಹುಬ್ಳಿಯಲ್ಲಿ ಹೇಳ್ಬೋದು ಅಥವಾ ವೆಬ್ಸೈಟ್ ಅಲ್ಲಿ ಹೇಳ್ಬೋದು. ಹೌದು, ಭೇಟಿ ಆದ್ರೆ ನಾವು ನಿಮ್ಗೆ ಏನ್ ಬೇಕೋ ಆ ಸಹಾಯ ಎಲ್ಲ ಮಾಡ್ತೇವೆ ಮಹೇಶ್ ಅವರೇ. ಧನ್ಯವಾದಗಳು ಮಹೇಶ್ ಅವರು. ಎಷ್ಟೇ ಆರೋಗ್ಯ ಸಂವಾದ. ಹಲೋ ಡಾಕ್ಟರ್, ನಾ ಧ್ರುವ ಬಾಗಲಕೋಟೆಯಿಂದ ಮಾತಾಡ್ಕತ್ತೀನಿ ಡಾಕ್ಟರ್. ಕೇಳ್ರಿ ಧ್ರುವ, ಡಾಕ್ಟರ್ ಇದ್ದಾರೆ ನಿಮ್ ಜೊತೆ. ನಾದು ಒಂದು ಪ್ರಪೋಸಲ್ ಅದೆ ಲಾ ಡಿಪಾರ್ಟ್ಮೆಂಟ್ಗೆ, ಈಗ ಡೆತ್ ಸೆಂಟೆನ್ಸ್ ಆಗಿರ್ತದಲ್ಲ, ಹ್ಯಾಂಗ್ ಮಾಡಿದ್ರು ಬದ್ಲಿ ಅವ್ರನ್ನ ಅನೆಸ್ಥೆಶಿಯಾ ಕೊಟ್ಟು ಅವ್ರ ಪಾಲ್ಸಿ ತಗೊಳ್ತಾ, ಆ ರೀತಿ ಆದ್ರೆ ಉಪಯೋಗ ಆಗಲಿ. ಜೀವನದಾಗ ಅವ್ರು ಇದ್ದಾಗ ಸೊಸೈಟಿಗೆ ಏನು ಉಪಯೋಗ ಆಗಲಿಲ್ಲ, ಸತ್ತ ನಂತರ ಉಪಯೋಗ ಆಗಲಿ ಅಂತೇಳಿ ಅವ್ರ ಅಂಗಾಂಗಗಳನ್ನು ಅವ್ರ ಅನೆಸ್ಥೆಶಿಯಾ ಕೊಟ್ಟು ಅವನ್ನೆಲ್ಲ ತಗೊಂಡು ಭಾಳ ಅವ್ರಿಗೆಲ್ಲ ಉಪಯೋಗ ಬೀಳ್ತದೆ, ಸ್ಕಿನ್ನು, ಐಸು, ಕಿಡ್ನಿ, ಹಾರ್ಟು ಎಲ್ಲ ಉಪಯೋಗ ಬೀಳ್ತದೆ. ಹಿಂಗೆ ಲಾ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಕೋಬೇಕಂತೆ. ಮತ್ತು ಅವರು ಆರಾಮ್ ಸೇರ್ಸ ಆಯ್ತಾರೆ, ಡೆತ್ ಸೆಂಟೆನ್ಸ್ ಆಗಿದೆ ಹ್ಯಾಂಗ್ ಮಾಡಿದ್ರೆ ಅವ್ರಿಗೂ ತ್ರಾಸ ಆಗ್ತದೆ. ಇವ್ರು ಆರಾಮ್ ಸೇರಿ ಅನೆಸ್ಥೆಶಿಯಾ ಕೊಟ್ಟ ತಗೊಳಿಕ್ ಬರ್ತಾರೆ ಒಂದು ಪ್ರಪೋಸಲ್ಲು. ಆಮೇಲೆ ನಂದು ದಾನ ಮಾಡ್ಕೊಂಡು ಮಾಡೀನಿ ರೀ, ಬಾಡಿ ಕುಮಾರ್ ಹೆಸರು ಹಾಸ್ಟೆಲ್ಗೆ ಮಾಡ್ಕೊಂಡು ಮಾಡೀನಿ. ಧ್ರುವ ಅವರೇ ಹೇಳ್ತಾರೆ, ಡಾಕ್ಟರ್ ತಮ್ಮ ಅಭಿಪ್ರಾಯ ಹೇಳ್ತಾರೆ ನಿಮ್ಗೆ. ಧ್ರುವ ಅವರೇ ಕರೆ ಮಾಡಿದಕ್ಕೆ ಧನ್ಯವಾದಗಳು. ನೀವೇನ್ ಹೇಳ್ತಿದ್ದೀರಾ, ಡೆಫಿನೆಟ್ಲಿ ನಾವು ನಿಮ್ ಜೊತೆ ಇದ್ದೇವೆ. ಇದು ಈಗ ಹೆಂಗಾಗತ್ತೆ, ನಾವು ಯಾವುದೇ ವ್ಯಕ್ತಿ ಅವರ ಹತ್ತಿರದ ಸಂಬಂಧಿಗಳು ಅದಕ್ಕೆ ಅನುಮತಿ ಕೊಡಬೇಕು, ಗೊತ್ತಾಯ್ತಲ್ವಾ. ಈಗ ಅದಕ್ಕೆ ಕಾಯ್ದೆ ಕಾನೂನುಗಳಿವೆ. ಈಗ ನಮ್ಮದು ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆ್ಯಕ್ಟ್ ಪ್ರಕಾರ ನಾವು ಅದೇ ನಾವು ಈಗ ಏನು ಫಾಲೋ ಮಾಡ್ತಾ ಇದ್ದೇವೆ ಇಂಡಿಯಾದಲ್ಲಿ, ಅದನ್ನು ಫಾಲೋ ಮಾಡ್ತಾ ಇದ್ದೇವೆ. ನೀವು ಹೇಳೋದು ಒಂದು ಒಳ್ಳೆಯ ಸಲಹೆ. ನೀವು ಡೆಫಿನೆಟ್ಲಿ ಲಾ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಸಲಹೆಯನ್ನು ಕೊಡಿ, ಗೊತ್ತಾಯ್ತಲ್ಲ. ಅವರು ಅದಕ್ಕೆ ಏನೇನು ಮಾಡಬೇಕು, ಏನೇನು ಲಾಸ್ ತರಬೇಕು, ಅದನ್ನೆಲ್ಲ ಮಾಡ್ತಾರೆ. ನಿಮ್ಮದು ಇದು ಫಸ್ಟ್ ಕ್ವೆಶನ್. ಸೆಕೆಂಡ್ ಕ್ವೆಶನ್, ನೀವೇನು ನಿಮ್ಮ ದೇಹವನ್ನು ಹಾಸ್ಪಿಟಲ್ಗೆ ದಾನ ಮಾಡಬೇಕು ಅಂತ ಹೇಳಿದಿರಿ, ಒಳ್ಳೆಯ ವಿಚಾರ. ನಿಮ್ಮಂತೆ ಎಲ್ಲರೂ ಮುಂದೆ ಬಂದರೆ ಒಳ್ಳೆಯದಾಗ್ತದೆ, ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ನೀವು ಫಸ್ಟ್ ನಿಮ್ಮ ಕಣ್ಣನ್ನು ದಾನ ಮಾಡಿ, ನಿಮ್ಮ ಮರಣಾನಂತರ ನ್ಯಾಚುರಲ್ ಸ್ವಾಭಾವಿಕ ಸಾವಿನ ನಂತರ ಹಾಗೆ ನೀವು ನಿಮ್ಮ ದೇಹವನ್ನು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ದಾನ ಮಾಡಬಹುದು, ಅವರು ಅದರಿಂದ ಕಲಿಬಹುದು, ಸಂಶೋಧನೆ ಮಾಡಬಹುದು. ಆದರೆ ಮರಣಾನಂತರ ಬೇರೆ ಅಂಗಗಳನ್ನು ದಾನ ಮಾಡಲಿಕ್ಕೆ, ಅದೇ ಬ್ರೈನ್ ಡೆಡ್ ಆಗಬೇಕು ಅಂದರೆ ಆಕ್ಸಿಡೆಂಟಲ್ಲಿ ತಲೆಗೆ ಪೆಟ್ಟು ಬಿಟ್ಟು ಅಥವಾ ಸ್ಟ್ರೋಕ್ ಆಗಿ ತುಂಬಾ ಮೆದುಳಿಗೆ ಪೆಟ್ಟು ಬಿದ್ದು ನೀವು ಬ್ರೈನ್ ಡೆಡ್ ಆದಾಗಷ್ಟೇ ನೀವು ಬೇರೆ ಅಂಗಾಂಗಗಳನ್ನು ದಾನ ಮಾಡಬಹುದು. ಅದೇ ಸರ್, ಒಂದು ಒಳ್ಳೆಯ ವಿಷಯ ನೀವು ಈಗ ಸಮಾಜಕ್ಕೆ ತಿಳಿಸ್ಕೊಡ್ತಿದ್ದೀರಾ. ನೀವು ನೀವು ಕಣ್ ಕಾಣದೇ ಇದ್ರೂ ನೀವು ಇಂಥ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡಿದ್ದಕ್ಕೆ ನಾನು ನಿಮಗೆ ಅಭಿನಂದಿಸುತ್ತೇನೆ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ರೇಡಿಯೋ ಸ್ವಲ್ಪ ದೂರ ಇಡಿ ಪ್ಲೀಸ್. ನಮಸ್ಕಾರ, ಕೇಳಿ ನಿಮ್ಮ ಪ್ರಶ್ನೆ. ಬ್ರೈನ್ ಡೆಡ್ ಆದ ವ್ಯಕ್ತಿ ಅವತ್ತನ ಎಲ್ಲಾ ಅಂಗಾಂಗಗಳನ್ನ ದಾನ ಮಾಡಬಹುದು ಅಂತ ಹೇಳಿದಿಲ್ಲ ಸರ್. ಸರಿ, ಈಗ ನಾನು ವೀರಗೌಡ ಪಾಟೀಲ್ ಮಾತಾಡ್ತಿರೋದು. ಈಗ ನನ್ನ ಪ್ರಶ್ನೆ ಏನಂದ್ರೆ ಸರ್, ಈಗ ಸಪೋಸ್ ಒನ್ ಬ್ರೈನ್ ಡೆಡ್ ಮನುಷ್ಯ, ಅವಂಗ ನಾವು ಇಟ್ಕೋಬೇಕಂದ್ರೆ ಎಷ್ಟು ದಿವಸ ನಾವು ಅದು ವಿತ್ ಅವ ಜೀವಂತ ಇರ್ತಾನ ಸರ್ ಅವ್ನು? ಈಗ ಸರ್ ಇಲ್ಲೇನಾಗ್ತದೆ, ಒಂದು ಬ್ರೈನ್ ಡೆಡ್ ಅಂತ ಇರ್ತದೆ ಸರ್, ಇನ್ನೊಂದು ಕಾರ್ಡಿಯಾಕ್ ಡೆತ್ ಅಂತ ಇರ್ತದೆ. ಬ್ರೈನ್ ಡೆಡ್ ಅಂದ್ರೇನು, ಇದು ಆಕ್ಸಿಡೆಂಟಲ್ಲಿ ಮೆದುಳಿಗೆ ಪೆಟ್ಟಾಗಿರ್ತದೆ ಅಥವಾ ಸ್ಟ್ರೋಕ್ ಆದಾಗ. ಅವಾಗ ಏನಾಗ್ತದೆ, ಒಂದು ಬ್ರೈನ್ ಅಷ್ಟೇ ಫಂಕ್ಷನ್ ಮಾಡೋದಿಲ್ಲ ಸರ್, ಉಳ್ಕಿದ ಅಂಗಾಂಗಗಳು ಅಂದರೆ ಹಾರ್ಟು, ಕಿಡ್ನಿ, ಲಿವರು ಎಲ್ಲ. ಸೊ ನಾವು ಈಗ ನಾವು ಏನು ಮಾತಾಡ್ತಿದ್ದೇವೆ, ಬ್ರೈನ್ ಡೆಡ್ ಇಲ್ಲಿ ಕೆಲವೇ ಗಂಟೆಗಳು ಇರುತ್ತೆ ನಮಗೆ. ಸೊ ನಾವು ಆ ಕೆಲವೇ ಗಂಟೆಗಳಲ್ಲಿ ದಾನ ಮಾಡಬೇಕು. ನಾವು ಅದೇ ಅಂದರೆ ಲೈಫ್ ಸಪೋರ್ಟ್ ಸಿಸ್ಟಮಲ್ಲಿ ಅವ್ರಿಗೆ ಮೇಂಟೈನ್ ಮಾಡ್ತೇವೆ, ಅಂದರೆ ಎದೆ ಬಡಿತಾ ಇರ್ತದೆ, ಬಿ ಪಿ ಎಲ್ಲ ಇಂಜೆಕ್ಷನ್ ಮೂಲಕ, ಅವರು ಶ್ವಾಸ ಎಲ್ಲ ವೆಂಟಿಲೇಟರ್ ಮೂಲಕ ತಗೊಳ್ತಿರ್ತಾರೆ, ಗೊತ್ತಾಯ್ತಿಲ್ಲ. ಬಟ್ ಕಾನೂನಿನ ಪ್ರಕಾರ ಬ್ರೈನ್ ಡೆತ್ ಅಂದರೆ ಡೆತ್ತೆ. ಈಗ ನಾವು ಇದು ಕೆಲವೇ ಗಂಟೆಗಳ ಟೈಮ್ ಒಳಗೆ ಅಂದರೆ ನಾವು ಹಾರ್ಟ್ ಎಲ್ಲ ನಿಂತು ಹೋಗ್ತದೆ, ಅವಾಗ ನಾವು ಏನಂತೇವೆ, ಕಾರ್ಡಿಯಾಕ್ ಡೆತ್ ಅಂತ ಹೇಳ್ತೇವೆ, ಗೊತ್ತಾಯ್ತಲ್ಲ. ಎಷ್ಟೋ ಸತಿ ನಮಗೆ ರಿಲೇಟಿವ್ಸ್ ಎಲ್ಲ ಸಂಬಂಧಿಗಳು ಕೇಳ್ತಾರೆ, ಏನು ಡಾಕ್ಟ್ರೆ ನೀವು ಡೆಡ್ ಆಗಿದ್ದಾರೆ ಅಂತ ಹೇಳ್ತೀರಾ, ಅಲ್ಲಿ ನೋಡಿದರೆ ಮಾನಿಟರ್ ಮೇಲೆ ಹಾರ್ಟ್ ಎಲ್ಲ ಬಡಿತಾ ಇರ್ತದೆ, ಏನು ಡಾಕ್ಟ್ರೆ ನೀವು ಹಂಗೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ಅದನ್ನೇ ನಾವು ಇದೇ ವಿಷಯ ಇವತ್ತು ನಾವು ಈ ಈ ಟಾಪಿಕ್ ಬಗ್ಗೆ ಮಾತಾಡೋದು, ಮರಣ ಅನಂತರ. ಯಾಕೆ ನಾ ಈ ಪ್ರಶ್ನೆ ಕೇಳಿದ್ನಂದ್ರೆ ಸರ್, ಕರೆಕ್ಟ್ ಈಗ ಹಾರ್ಟ್ ಅದಕ್ಕೆ ಅದು ನಮಗೆ ಟೈಮ್ ಏನಾದ್ರಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಕ್ಕೆ ಚಾನ್ಸ್ ಆಗ್ತದೆ? ಇಲ್ಲ ಸರ್. ಒಂದು ಸರ್, ಅದೇ ಅಂದ್ರೆ ಈಗ ಬಾಡಿ ಡೌನ್ ಟ್ರಾನ್ಸ್ಪ್ಲಾಂಟ್ ಲಿವರ್ ಆಗ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಟೈಮ್ ಏನಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೆ ಏನಾದ್ರು ಅವಕಾಶ ಆಗ್ತದೆ ಅನ್ನೋದು? ಇಲ್ಲ ಸರ್, ಇಲ್ಲ. ಅಂದ್ರೆ ಹಾರ್ಟ್ ನಿಂತು ಹೋಗೋ ಮುಂಚೆ ಮತ್ತೆ ಬೇರೆ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗೋ ಮುಂಚೆ ನಾವು ಇದನ್ನು ಮಾಡಬೇಕು. ಸೊ ಅದಕ್ಕೆ ಕೆಲವೇ ಗಂಟೆಗಳಷ್ಟೇ ಅವಕಾಶ ಇರ್ತದೆ, ಅದರಲ್ಲೇ ನಾವು ಆಕ್ಟ್ ಮಾಡ್ಬೇಕು ಸರ್. ಇಲ್ಲ ಸರ್, ಇನ್ನೊಂದು ಈಗ ಕೋಮಾ ಮತ್ತೆ ಈ ಬ್ರೈನ್ ಡೆಡ್ ಅಲ್ಲಿ ಈಗ ಕೋಮಾದವರಲ್ಲಿ ಓದೋದು ಮಾಡಬಹುದು ಅಂತ ಏನ್? ಇಲ್ಲ ಸರ್, ಇಲ್ಲ. ಕೋಮಾ ಹಲವಾರು ಕಾರಣಗಳಿಂದ ಆಗ್ಬಹುದು, ಏನೇ ಒಂದು ಪಾಯ್ಸನಿಂಗ್ಸ್ ಇಂದ ಆಗ್ಬಹುದು ಅಥವಾ ಬೇರೆ ಏನಾದರೂ ಇಂಜುರಿಯಿಂದನೂ ಕೋಮಾ ಆಗ್ಬಹುದು. ಕೋಮಾ ಇಂದ ಮನುಷ್ಯ ಆಚೆ ಬರೋ ಪರಿಸ್ಥಿತಿ ಇರ್ತದೆ. ಸೊ ಬ್ರೈನ್ ಡೆಡ್ ಇಂದ ಮನುಷ್ಯ ಆಚೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಮ್ದು ಒಂದು ಕಮಿಟಿ ಇರ್ತದೆ, ಬ್ರೈನ್ ಡೆತ್ ಕಮಿಟಿ, 4 ತಜ್ಞ ವೈದ್ಯರ ತಂಡ, 6 ಗಂಟೆ 2 ಟೆಸ್ಟ್ ಮಾಡ್ತಾರೆ. ಅಂದ್ರೆ ಅದಕ್ಕೆ ಬೇರೆ ಟೆಸ್ಟ್, ಏಪ್ನಿಯಾ ಟೆಸ್ಟ್ ಅಂತ ಇರ್ತದೆ ಸರ್. ಕೋಮಾ ಟೋಟಲಿ ಡಿಫ್ರೆಂಟ್. ಸೊ ಕೋಮಾಗೆ ನಾವು ಬ್ರೈನ್ ಡೆಡ್ಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಇಲ್ಲಿ. ಓಕೆ ಸರ್. ಎಸ್ ಟಿ ಆರೋಗ್ಯ ಸಂವಾದ. ಹಲೋ ಹಲೋ ಸರ್, ಡಾಕ್ಟರ್ ನಮಸ್ಕಾರ ರೀ. ನಮಸ್ಕಾರಮ್ಮ, ಹೇಳಿ. ಮರಣ ನಂತರ ಎಷ್ಟು ತಾಸಿನ ಒಳಗ ಕೊಡ್ಬೇಕ್ರಿ ದೇಹನ? ಈಗ ಅಮ್ಮ ನಾವು ದೇಹ ಬೇರೆ ಆಗ್ತದೆ, ನಾವು ಅಂಗಾಂಗ ಬೇರೆ ಆಗ್ತದೆ. ಮರಣಾನಂತರ ಸ್ವಾಭಾವಿಕವಾಗಿ ನಾವು ಅಂದರೆ ಸಾವನ್ನು ಹೊಂದಾಗ ನಾವು ಬರೀ ಕಣ್ಣನ್ನು, ಎರಡು ಕಣ್ಣನ್ನು ದಾನ ಮಾಡ್ಬೋದು, ಅದು 4-6 ಗಂಟೆ ಒಳಗೆ. ದೇಹ ನಾವು ಆದಷ್ಟು ಬೇಗ ಎಷ್ಟು ಆಗ್ತದೆ ಅಲ್ಲಿ ನೀವು ಹತ್ತಿರದ ಮೆಡಿಕಲ್ ಕಾಲೇಜಲ್ಲಿ ಹೋಗಿ ಅವ್ರಿಗೆ ದಾನ ಮಾಡಬೇಕ್ರಿ. ಸೊ ಮರಣ ಹೊಂದಿದ ಕೂಡಲೇ ನೀವು ಕಣ್ಣಿನ ತಜ್ಞರಿಗೆ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಮತ್ತು ಹತ್ತಿರದ ಹಾಸ್ಪಿಟಲ್ ಅವ್ರಿಗೆ ಕಾಂಟ್ಯಾಕ್ಟ್, ಮೆಡಿಕಲ್ ಕಾಲೇಜ್ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ. ಹೌದು, ಓಕೆ ಅಮ್ಮ, ಧನ್ಯವಾದಗಳು. ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಡಾಕ್ಟರ್ ಅವ್ರಿಗೂ ನಮಸ್ಕಾರ, ಅರುಣ್ ಸರ್ಗೂ ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗ ಹಿರೇಮಠ ಮಾತಾಡೋದು ಸರ್. ಹಿರೇಮಠ ಕೇಳ್ರಿ, ನಿಮ್ಮ ಪ್ರಶ್ನೆ ಏನು? ನಾನು ಪ್ರಶ್ನೆ ಏನಂದ್ರೆ ಸರ್, ಈಗ ಮರಣಾನಂತರ ನಾವು ಇಡೀ ದೇಹವನ್ನ ದಾನ ಮಾಡ್ತೇವ ಅಂದ್ರೆ ಸರ್, ದಾನ ಮಾಡ್ಬೇಕಂದ್ರೆ ಅಂದ್ರೆ ಎಲ್ಲಾ ಅಂಗಾಂಗಗಳು ನಿಷ್ಕ್ರಿಯ ಆಗಿರ್ತಾವ್ರಿ, ಆದ್ರೆ ವೈದ್ಯ ವಿದ್ಯಾರ್ಥಿಗಳಿಗೆ ಹೆಂಗ ಸಹಾಯ ಆಗ್ತದ್ರಿ ಅಂದ್ರೆ ನನ್ನ ಪ್ರಶ್ನೆ. ಹೇಳ್ತಾರೆ ಒಳ್ಳೆ ಪ್ರಶ್ನೆ ಸರ್. ಈಗ ನಾವು ಆಪರೇಷನ್ ಮಾಡ್ಬೇಕಂತಂದ್ರೆ ಅಥವಾ ನಾವು ಯಾವುದೇ ಒಂದು ಭಾಗವನ್ನು ಕಲಿಬೇಕಂತಂದ್ರೆ ನಾವು ಡೈರೆಕ್ಟ್ಲಿ ಜೀವಂತ ಮನುಷ್ಯರ ಮೇಲೆ ಅದು ನಾವು ಪ್ರಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ, ನಾವು ಕಲಿಬೇಕಾದ್ರೆ. ಹೌದೋ ಇಲ್ವೋ? ಅದಕ್ಕೆ ನಾವು ಡೆಡ್ ಬಾಡೀಸ್ ಮೂಲಕ ನಾವು ಫಸ್ಟ್ ಇಯರ್ ಅಲ್ಲಿ ಇದ್ದ ಮೊದಲನೇ ವರ್ಷ ನಮ್ಮ MBBS ಅಲ್ಲಿ, ಸೊ ನಾವು ನಮಗೆ ಡೆಡ್ ಬಾಡೀಸ್ ನಮಗೆ ಕಲಿಸತ್ತೆ ನಮಗೆ ಯಾವ ಆರ್ಗನ್ ಎಲ್ಲಿದೆ, ಎಲ್ಲಿ ಏನಿದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾವು ಪ್ರಯೋಗ ಮಾಡ್ತೇವೆ ಸರ್ ಅದನ್ನು. ಈಗ ನಾವು ಅದನ್ನು ಕಟ್ ಮಾಡಿ ಅದ್ರ ಒಳಗೆ ಯಾವ ಅಂಗ ಎಲ್ಲಿದೆ, ಅದನ್ನು ಎಲ್ಲಿ ಯಾವ ಮಸಲ್ ಇದೆ, ಸೊ ಅದಕ್ಕೆ ಏನಾಗ್ತದೆ ಹಂಗೆ ಅದನ್ನು ಅದಕ್ಕೆ ನಾವು ಪ್ರಯೋಗ ಮಾಡ್ತೇವೆ. ಕರೆ ಕಟ್ ಆಯ್ತು, ಮುಂದಿನ ಕರೆ ತಗೊಳ್ಳೋಣ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ, ನಿಮ್ಮ ರೇಡಿಯೋ ಸ್ವಲ್ಪ ದೂರ ಇಡಿ, ಎಕೋ ಬರ್ತಾ ಇದೆ. ಹಲೋ ಹಲೋ ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ಹಲೋ, ಹಾಂ ಕೇಳಿ, ನಿಮ್ಮ ಪ್ರಶ್ನೆ ಏನು? ಸರ್, ಈಗ ಮರಣಾನಂತರ ದೇಹನ ದಾನ ಮಾಡ್ಬೋದು ಅಂತ ಹೇಳಿದ್ರು, ಹೌದಾ? ಹೌದು. ಈಗ ನಾವು ನಮ್ ಯಾವ್ದೇ ನಮ್ ಪೇರೆಂಟ್ಸ್ಗಾಗ್ಲಿ ಅಥವಾ ನಾವು ಯಾರಿಗೂ ಆಗ್ಲಿ ನಾವು ಈ ತರ ದಾನ ಮಾಡೋದು ನಾವು ಯಾರಿಗೂ ಹೇಳಿರೋದಿಲ್ಲ, ಹೌದಾ? ಹೌದು. ಈಗ ನಾವು ಇದ್ದಾಗ್ಲೂ ಕೂಡ ನಾವು ಹಾಸ್ಪಿಟಲ್ಗೆ ಹೋಗಿ ರಿಜಿಸ್ಟರ್ ಮಾಡಿರಲ್ಲ ಅಂತ ತಿಳ್ಕೊಂಡ್ರಿ ಸರ್. ಈಗ ಒಂದ್ ವೇಳೆ ನಮ್ದು ಏನಾದ್ರು ಡೆತ್ ಆಯ್ತು ಅಂದ್ರೆ, ಈಗ ನಮ್ ಪೇರೆಂಟ್ಸ್ ಅಥವಾ ಯಾರ್ದಾರು ಒಪ್ಪಿಗೆ ತಗೊಂಡು ಅವರು ಇದು ಮಾಡಬಹುದಾ? ವೆರಿ ಗುಡ್ ಕ್ವೆಶನ್ ಮೇಡಮ್. ಇನ್ಫ್ಯಾಕ್ಟ್ ಹೌದು, ಧನ್ಯವಾದಗಳು ಮೇಡಮ್ ನೀವು ಈ ಪ್ರಶ್ನೆ ಕೇಳಿದ್ದಕ್ಕೆ. ಇನ್ಫ್ಯಾಕ್ಟ್ ವೆರಿ ಗುಡ್ ಕ್ವೆಶನ್ ಇದು. ಈಗ ನಾವು ಪ್ರತಿಜ್ಞೆ ಮಾಡ್ಬೋದು ಮೇಡಮ್. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ನನ್ನ ಮರಣಾನಂತರ ನಾನು ಅಂಗಾಂಗ ದಾನ ಮಾಡ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡ್ಬೋದು. ನಾನು ಪ್ರತಿಜ್ಞೆ ಮಾಡಿ ರಿಜಿಸ್ಟರ್ ಮಾಡ್ಬೋದು. ಬಟ್ ಆ ನನ್ನ ಈ ವಿಶ್ ಏನಿರ್ತದೆ ಅದನ್ನು ನಾನು ನನ್ನ ಕ್ಲೋಸ್ ರಿಲೇಟಿವ್ಸ್ ಅಂದರೆ ನನ್ನ ಹೆಂಡತಿಗೆ ಅಥವಾ ನನ್ನ ಗಂಡಂಗೆ ಅಥವಾ ನನ್ನ ತಂದೆ ತಾಯಿಗೆ ತಿಳಿಸಿ ಇಡಬೇಕು. ಇನ್ ಕೇಸ್ ಬ್ರೇನ್ ಡೆಡ್ ಆಯಿತು, ಆಕ್ಸಿಡೆಂಟಲ್ಲಿ ನನ್ನ ತಲೆ ಪೆಟ್ಟು ಬಿದ್ದು ಬ್ರೇನ್ ಡೆಡ್ ಆದಾಗ ನೀವು ಮೊದಲು ಪ್ರತಿಜ್ಞೆ ಮಾಡಿದ್ರೂ ನೀವು ದಾನ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಹತ್ತಿರ ಸಂಬಂಧಿಗಳು ಅವರು ಒಪ್ಪಿಗೆ ಕೊಟ್ಟರಷ್ಟೇ ದಾನ ಮಾಡಬಹುದು. ನೀವು ಮುಂಚೆ ನೀವು ಜೀವಾವಧಿಯಲ್ಲಿ ನೀವು ಅದನ್ನು ನೀವು ಪ್ರತಿಜ್ಞೆ ಮಾಡಿದ್ರೋ ನೀವು ಪ್ಲೆಜ್ ಮಾಡಿದ್ರೋ ಅದು ಇಟ್ ಈಸ್ ಇಮ್ಮಟೀರಿಯಲ್. ಸೊ ನಿಮ್ಮ ಬ್ರೇನ್ ಡೆತ್ ನಂತರ ನಿಮ್ಮ ಹತ್ತಿರ ಸಂಬಂಧಿಗಳು ಒಪ್ಪಿಗೆ ಪಡಿಲೇಬೇಕು. ಅವರು ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ದಾನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾರೇ ಪ್ರತಿಜ್ಞೆ ತಗೊಂಡ್ರೂ ಅದನ್ನು ನಿಮ್ಮ ಹತ್ತಿರ ಸಂಬಂಧಿಗಳಿಗೆ ತಿಳಿಸಬೇಕು. ಅದು ನಮ್ಮ ವಿನಂತಿ. ಥ್ಯಾಂಕ್ ಯು ಮೇಡಮ್. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಬೆಳಗಾವಿ ಜಿಲ್ಲಾ ಅತ್ರಿ ತಾಲೂಕು ಜನವಾಲ್ದಿಂದ ಮಾತಾಡಿದ್ರಿ. ಕೇಳಿ, ನಿಮ್ಮ ಪ್ರಶ್ನೆ ಏನು? ಅತ್ತಂದ್ರಿ, ಈಗ ನಾವು ಪ್ರತಿಜ್ಞೆ ಮಾಡಿದ್ದೇವೆ, ರಿಜಿಸ್ಟರ್ ಸೇರಿ ಮಾಡಿದ್ರು ರೀ, ನಮ್ಮ ಮನೆಯವರ ಒಪ್ಪಿಗೆ ಅವರಿಗೆ ಅನುಕೂಲ ಅವ್ರದ್ದು ಇದು ಆವಾಗ ಕಾಯ್ತಿತ್ತು ರೀ, ಅವರ ಆ ಟೈಮ್ದಾಗ ಇದು ಮಾಡ್ಬೋದಿಲ್ಲ. ಅಲ್ಲ, ಈಗ ಹೆಂಗಿರ್ತದೆ ಸರ್, ನೀವು ಪ್ರತಿಜ್ಞೆ ಮಾಡಿ ಮಾಡದೇ ಇರಿ, ಈಗ ನೀವು ಪ್ರತಿಜ್ಞೆ ಮಾಡಿಲ್ಲಪ್ಪ, ನಿಮ್ಮ ಹತ್ತಿರ ಸಂಬಂಧಿಗಳು ಅಂದ್ರೆ ಈಗ ನಾನೇ ಅಂತ ತಿಳ್ಕೊಳ್ಳಿ, ಒಂದು ಉದಾಹರಣೆ ಕೊಡ್ತೇನೆ. ಈಗ ನಾನು ಏನೋ ಪ್ರತಿಜ್ಞೆ ಮಾಡಿಲ್ಲ, ಏನೋ ಆಕ್ಸಿಡೆಂಟ್ ಆಯಿತು ದುರಾದೃಷ್ಟವಶಾತ್, ಹೌದಿಲ್ಲ, ಅವಾಗ ತಲೆಗೆ ಪೆಟ್ಟು ಬಿತ್ತು, ಬ್ರೈನ್ ಡೆಡ್ ಆಯಿತು, ಹೌದಿಲ್ಲ, ಆವಾಗ ನಾನು ಪ್ರತಿಜ್ಞೆ ಮಾಡಿಲ್ಲ ಅಂದರೂ ನನ್ನ ಹತ್ತಿರ ಸಂಬಂಧಿಗಳು ಮುಂದೆ ಬರಬಹುದು, ಒಂದು ಒಳ್ಳೆ ಸೋಷಲ್ ಕಾಸ್ ಸಾಮಾಜಿಕ ದೃಷ್ಟಿಯಿಂದ ಎಷ್ಟು 8 ಜನ ಉಳ್ಕೋತಾರೆ, ಇಬ್ಬರಿಗೆ ಕಣ್ಣು ಸಿಗ್ತದೆ. ಅದಕ್ಕೆ ನೀವು ಪ್ರತಿಜ್ಞೆ ಮಾಡಿ ಮಾಡದೇ ಇರಿ, ನಿಮ್ಮ ಹತ್ತಿರ ಸಂಬಂಧಿಗಳು ಒಪ್ಪಿಗೆ ಕೊಡಲೇಬೇಕು. ಸೊ ನೀವು ಪ್ರತಿಜ್ಞೆ ಮಾಡೋದ್ರಿಂದ ಏನಾಗುತ್ತೆ ಸರ್, ನಿಮ್ಮ ಹತ್ತಿರ ಸಂಬಂಧಿಗಳಿಗೆ ನಿಮ್ಮ ಕೊನೆಯ ಆಸೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಇಲ್ಲಪ್ಪ, ನನ್ನ ಮಗ, ನನ್ನ ತಂದೆ, ನನ್ನ ತಾಯಿ, ಅವ್ರ ಕೊನೆಯ ಆಸೆ ಅಂಗಾಂಗಗಳ ದಾನ ಇತ್ತು, ಅದಕ್ಕೆ ನಾವು ಅವರ ಕೊನೆ ಆಸೆಯಂತೆ ನಡೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವರಿಗೆ ಡಿಸಿಷನ್ ತಗೊಳ್ಳಿಕ್ಕೆ ಈಸಿ ಆಗ್ತದೆ. ಅಂದರೆ ಪ್ರತಿಜ್ಞೆ ಮಾಡಿದ್ರೂ ಅಥವಾ ಮಾಡದೇ ಇದ್ರೂ ಕೂಡ ನಮ್ಮ ಸ್ನೇಹಿತರಿಗೆ ಅಥವಾ ರಿಲೇಟಿವ್ಸ್ಗೆ ತಿಳಿಸಿಡೋದು ಉತ್ತಮ ಅಂತೀರಿ ನೀವು? ಹೌದು ಸರ್, ಹೌದು, ಅವ್ರ ಒಪ್ಪಿಗೆ ಪಡಿಲೇಬೇಕು. ನಾವು ಪ್ರತಿಜ್ಞೆ ಮಾಡಿದ್ರು ಅವ್ರ ಒಪ್ಪಿಗೆ ಕೊಡಲಿಲ್ಲ ಅಂದರೆ ದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಎಸ್ಟೇಮ್ ಆರೋಗ್ಯ ಸಂವಾದ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಾನು ನಿಪ್ಪಣಿ ಬೆಳಗಾವಿ ಜಿಲ್ಲೆಯಿಂದ ಶಿವಾನಂದ ವಶಿಧರ ಮಾತಾಡ್ತಾ ಇದ್ದೇನೆ. ಶಿವಾನಂದ್, ಕೇಳಿ, ನಿಮ್ಮ ಪ್ರಶ್ನೆ ಏನು? ಸರ್, ಈಗ ಕೆಲವೊಂದು ಜನರು ತೀರಿಕೊಂಡ ಮೇಲೆ ಅಂದರೆ ಅವರು ಮರಣೋತ್ತರ ಮೇಲೆ ಅವರಿಗೆ ನೇತ್ರ ದಾನ ಆಗಲಿ ಅಥವಾ ಕಿಡ್ನಿ ದಾನ ಆಗಲಿ, ಇದು ಯಾವಾಗ ಅವರು ಮಾಡಬಹುದು ಮತ್ತು ಎಷ್ಟು ಗಂಟೆಯಲ್ಲಿ ಅವರು ತೀರಿಕೊಂಡ ಮೇಲೆ ಮಾಡಲಿಕ್ಕೆ ನಡೆಸಿದೆ ಮತ್ತು ಅದರಲ್ಲಿ ಪ್ರೊಸೀಜರ್ ಯ�ವ ರೀತಿ ಇರ್ತದೆ ಅಂತ ನಂದೊಂದು ಪ್ರಶ್ನೆ. ಈಗಾಗಲೇ ಹೇಳಿದರು ಡಾಕ್ಟರ್, ಆದರೂ ಕೂಡ ಸಂಕ್ಷಿಪ್ತವಾಗಿ ಹೇಳ್ತಾರೆ ಮತ್ತೆ ತಮ್ಮ ಸಲುವಾಗಿ. ಈಗ ಸ್ವಾಭಾವಿಕವಾಗಿ ಸಾವನ್ನು ಹೊಂದಿದವರು 4-6 ಗಂಟೆ ಒಳಗೆ ತಮ್ಮ ಕಣ್ಣನ್ನು ದಾನ ಮಾಡ್ಬೋದು. ಸೊ ಅವರು ಸಾವಾದ ಕೂಡಲೇ ಇಮ್ಮಿಡಿಯೇಟ್ಲಿ ನೀವು ಏನು ಮಾಡಬೇಕಂದ್ರೆ ಹತ್ತಿರದ ಆಸ್ಪತ್ರೆ, ಕಣ್ಣಿನ ಆಸ್ಪತ್ರೆ ಅಥವಾ ಯಾವ ಆಸ್ಪತ್ರೆ ಇದೆ ಅಲ್ಲಿ ಸಂಪರ್ಕ ಮಾಡಬೇಕು, ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಅವರು ಅದನ್ನು ನಿಮ್ಗೆ ಏನೇನು ಬೇಕೋ ಅದೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ. ಸೊ ಸ್ವಾಭಾವಿಕವಾಗಿ ಸಾವು ಹೊಂದಿದವರು ಬರೀ ಕಣ್ಣನ್ನು ದಾನ ಮಾಡಬಹುದು, ಅವರ ದೇಹವನ್ನು ನೀವು ಮೆಡಿಕಲ್ ಕಾಲೇಜಿಗೆ ದಾನ ಮಾಡಬಹುದು. ಇಲ್ಲ, ಈಗ ನಾವು ಮಾತಾಡ್ತಿರೋದು ಸರ್ ಬ್ರೇನ್ಡೆಡ್ ಆದ ಮೇಲೆ ಅಂಗಾಂಗ ದಾನ. ಸೊ ಅದು ಹಾಸ್ಪಿಟ್ಲಲ್ಲೇ ಆಗೋದು. ಈಗ ಸ್ವಾಭಾವಿಕವಾಗಿ ಸಾವು ಅನ್ನು ಹೊಂದಿದವರು ಬರೀ 4-6 ಗಂಟೆ ಕಣ್ಣನ್ನು ದಾನ ಮಾಡಬಹುದು, ಗೊತ್ತಾಯ್ತಲ್ವಾ? ಆ ಬಾಡಿಯನ್ನು ನೀವು ಮೆಡಿಕಲ್ ಕಾಲೇಜಿಗೆ ದಾನ ಮಾಡಬಹುದು. ಇಮಿಡಿಯೇಟ್ಲಿ ಅವರು ಸಾವನ್ನು ಹೊಂದಿದ ಮೇಲೆ ನೀವು ಡೈರೆಕ್ಟ್ಲಿ ಮೆಡಿಕಲ್ ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಹತ್ತಿರದಲ್ಲಿ ಅವರು ಏನೇನು ಬೇಕೋ ಅದೆಲ್ಲ ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಧನ್ಯವಾದಗಳು ಸರ್. ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಸರ್, ಹರಿಹರದಿಂದ. ಹಾಂ, ರೇಡಿಯೋ ಸ್ವಲ್ಪ ದೂರ ಇಡಿ ಪ್ಲೀಸ್. ನಾಗರಾಜ್ ಅಂತ ಸರ್. ಹಾಂ, ಕೇಳಿ ನಾಗರಾಜ್, ನಿಮ್ಮ ಪ್ರಶ್ನೆ ಏನು? ಕಣ್ಣು ದಾನ ಮಾಡ್ಬೋದಾ? ಮಾಡ್ಬೋದು, ಈಗಲಾಗಲೇ ಡಾಕ್ಟರ್ ಹೇಳಿದ್ರು ಅದ್ರ ಬಗ್ಗೆ, ಇನ್ನೊಂದ್ಸರಿ ಹೇಳ್ತಾರೆ. ಅದೇ ನಮಸ್ತೆ ಸರ್. ಅದೇ ಈಗ ಮರಣಾನಂತರ ನೀವು ಅಂದರೆ ನಿಮ್ಮ 2 ಕಣ್ಣುಗಳನ್ನು ದಾನ ಮಾಡ್ಬೋದು, ಆದರೆ ನಿಮ್ಮ ಅದೇ ಹತ್ತಿರದ ಸಂಬಂಧಿಗಳಿಗೆ ನಿಮ್ಮ ಏನಿದೆ ವಿಶ್ ಅದನ್ನು ಮುಂಚೆ ತಿಳಿದು ನಿಮ್ಗೆ ತಿಳಿಸ್ಬೇಕು ಅವ್ರಿಗೆ. ಡಾಕ್ಟರ್, ಇನ್ನೂ ಸಾಕಷ್ಟು ಕರೆಗಳು ಬರ್ತಾ ಇವೆ, ಆದರೆ ಸಮಯ ಮುಗಿತಾ ಇದೆ. ಕೇಳಿದ್ರೆ ಮರಣಾನಂತರ ಅಂಗಾಂಗ ದಾನ ಈ ವಿಷಯವಾಗಿ ಇದುವರೆಗೆ ನಿಮಗೆ ಸಲಹೆ ಸೂಚನೆ ನೀಡಿದ ಡಾಕ್ಟರ್ ನಾಗರಾಜ್ ನಾಯಕ್ ಅವರು. ಪ್ರತಿ ಶುಕ್ರವಾರ ಇವರು ತಮ್ಮ ಸೇವೆಗೆ ಎಸ್ ಟಿ ಎಂ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 08-336-4467. ಮತ್ತು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 08-346-7777. ಇನ್ನು ಗಮನಿಸಿ ಈ ವಾರದ ಪ್ರಶ್ನೆ: ಒಬ್ಬ ಬ್ರೈನ್ ಡೆಡ್ ವ್ಯಕ್ತಿಯು ಅಂಗಾಂಗ ದಾನ ಮಾಡಿ ಎಷ್ಟು ಜನರ ಜೀವವನ್ನು ಉಳಿಸಬಹುದು? ಪ್ರಶ್ನೆಯನ್ನು ಇನ್ನೊಂದು ಸಾರಿ ಗಮನಿಸಿ: ಒಬ್ಬ ಬ್ರೈನ್ ಡೆಡ್ ವ್ಯಕ್ತಿಯು ಅಂಗಾಂಗ ದಾನ ಮಾಡಿ ಎಷ್ಟು ಜನರ ಜೀವವನ್ನು ಉಳಿಸಬಹುದು? ನಿಮ್ಮ ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸಬೇಕು. ವಿಳಾಸ: ಪ್ರಾಂಶುಪಾಲರು, ಎಸ್ ಡಿ ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 5800009. ಈ ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತೆ. ಇನ್ನು December 21 ಕೇಳಿದ ಪ್ರಶ್ನೆ: ಮೂತ್ರನಾಳದ ಸೋಂಕು ತಡೆಗಟ್ಟಲು ಏನೇನು ಮಾಡಬೇಕು? ಇದಕ್ಕೆ ಸರಿಯಾದ ಉತ್ತರ: ಮೂತ್ರನಾಳದ ಸೋಂಕು ತಡೆಗಟ್ಟಲು ದಿನಾಲೂ 3-4 ಲೀಟರ್ ನೀರು ಕುಡಿಯುವುದು, ವೈಯಕ್ತಿಕ ಸ್ವಚ್ಛತೆ ಕಾಪಾಡಿಕೊಳ್ಳುವುದು, ಸ್ವಚ್ಛವಾದ ಹತ್ತಿ ಬಟ್ಟೆಯ ಒಳ ಉಡುಪು ಧರಿಸುವುದು ಮತ್ತು ದುಶ್ಚಟಗಳಿಂದ ದೂರ ಇರೋದು. ಸರಿ ಉತ್ತರ ಬರೆದು ಬಹುಮಾನ ಗಳಿಸಿದವರು ಶ್ರೀಮತಿ ಮಹಾದೇವಿ ಈರನ್ಗೌಡ ಪಾಟೀಲ್, ಕೆರಾಪ್ ರುದ್ರವ್ವ ಗೌಡರ್ ಓಣಿ, ಸಾಕಿನ್ ಮುಮ್ಮಿಗಟ್ಟಿ. ಶ್ರೀಮತಿ ಮಹಾದೇವಿ ಇವರಿಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗುತ್ತೆ. ಇನ್ನು ಗಮನಿಸಿ ಮುಂದಿನ ವಾರದ ವಿಷಯ, ಸ್ತನ ಅರ್ಬುದದ ಆರಂಭಿಕ ರೋಗ ನಿರ್ಣಯದಲ್ಲಿ ರೋಗ ಲಕ್ಷಣ ಶಾಸ್ತ್ರಜ್ಞರ ನೋಟ. ಈ ವಿಷಯವಾಗಿ